ಸಮ್ಯಕ್ ದಾಸೇನ ರಾಜ್ಯಂ ನರೇಂದ್ರಸ್ಯ ಭಟಸ್ಯ ಖೇಟಕಃ ತಯೋರಪೋ ಹೀನ ಭಟೋ ನ ರಾಜ್ಯ ಏತೌ ಉಪಾಧಿ. ಈ ಎರಡು ಉಪಾಧಿಗಳು. ಉಪಾಧಿಗಳು ಅಂದರೆ ಏನು? ಪರಿಮಿತಿಗೆ ಒಳಪಡಿಸುವುದು ಯಾವುದೇ ಇರಲಿ ಅದನ್ನು ಉಪಾಧಿ ಅಂತ ಕರೀಬೇಕು. ಸಿಂಪಲ್ ಡೆಫಿನೇಷನ್ ನೀವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಪರಿಮಿತಿಗೆ ಒಳಪಡಿಸುವಂಥದ್ದು ಯಾವುದೇ ವಸ್ತು ಇರಲಿ, ಯಾವುದು ವಸ್ತುವನ್ನು ಪರಿಮಿತಿಗೆ ಒಳಪಡಿಸುತ್ತದೆಯೋ ಅದು ಅದರ ಉಪಾಧಿ. ಈ ಟೇಬಲ್ ಇದು ಉಪಾಧಿ. ಈ ಟೇಬಲ್ ಏನಿದೆ ಇದು ಉಪಾಧಿ. ಈ ಕಡೆ ಕೂತ್ಕೊಂಡು ಇಷ್ಟು ಅಗಲ ಇದೆ, ಇಷ್ಟು ಉದ್ದ ಇದೆ, ಇಷ್ಟು ಎತ್ತರ ಇದೆ, ಇದು ಇದರ ಮಿತಿ. ಈಗ ಈ ವಸ್ತು ಇದು ಮಿತಿಗೆ ಒಳಪಟ್ಟಿದ್ದರಿಂದಾಗಿ ಈ ವಸ್ತುವನ್ನು ಉಪಾಧಿ ಅಂತ ಕರೀತಾರೆ. ಈ ಗೋಡೆಯನ್ನು ಉಪಾಧಿ ಅಂತ ಕರೀಬೋದು. ಯಾಕೆ? ಅದು ಅದರದೇ ಆದಂತಹ ಮಿತಿಯಲ್ಲಿ ಇದೆ. ಮನುಷ್ಯನನ್ನು ಉಪಾಧಿ ಅಂತ ಕರಿಬೇಕಾಗ್ತದೆ. ಕಾರಣ ಏನು? ಮನುಷ್ಯನು ತನ್ನದೇ ಆದ ಮಿತಿಯಲ್ಲಿ ಇದ್ದಾನೆ. ಡಿಟ್ಟೋ ಡಿಟ್ಟೋ ಪ್ರಾಣಿ ಪಕ್ಷಿ ವನಸ್ಪತಿ ಹೂವು ಹಣ್ಣು ಕಾಯಿ ಇನ್ನು ಏನು ಎಲ್ಲ ಸೇರಿಸ್ತದೆ ಅದರೊಳಗೆ. ರಾಮ ಕೃಷ್ಣ ಶಿವ ಪರಮಾತ್ಮ ವೈಕುಂಠ ವಿಷ್ಣು ನಾರಾಯಣ ಎಲ್ಲರನ್ನೂ ಸೇರಿಸ್ತೀನಿ. ನೀವು ಒಂದು ವೇಳೆ ಉಪಾಧಿ ಸಹಿತವಾಗಿ ಅವನನ್ನು ನೋಡ್ತಾ ಇದ್ದರೆ ಆ ಉಪಾಧಿ ಅದು ಸತ್ಯ. ಏನು ಸತ್ಯ? ಮಿತಿಗೆ ಒಳಪಟ್ಟಿದೆ ಅನ್ನೋದು ಸತ್ಯ. ಮಿತಿಗೂ ಒಳಪಡುತ್ತಾನೆ, ಅನಂತವೂ ಇದ್ದಾನೆ ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಏತೌ ಉಪಾಧಿ, ಇವು ಎರಡು ಉಪಾಧಿಗಳು. ಅವು ಎರಡು ಯಾವುವು? ಪರ ಜೀವಯೋಹೋ, ಪರಮಾತ್ಮ ಮತ್ತು ಜೀವಾತ್ಮ. ಪರಮಾತ್ಮ ಮತ್ತು ಜೀವಾತ್ಮ ಇವು ಎರಡು ಉಪಾಧಿಗಳು. ಈ ಉಪಾಧಿಗಳನ್ನು ಸಮ್ಯಕ್ ನಿರಾಸೆ, ಚೆನ್ನಾಗಿ ನಿರಾಕರಿಸಲ್ಪಟ್ಟಾಗ ಜೀವನಿಂದ ಜೀವಾತ್ಮನಿಂದ ಶರೀರವನ್ನು ನಿರಾಸೆ ಮಾಡಿದಾಗ ಅದರ ಜೊತೆ ಇನ್ನೊಂದು ಉಪಾಧಿ ಇದೆ, ಮನಸ್ಸು ಬುದ್ಧಿಗಳು ಉಪಾಧಿ ಇದೆ. ಅದರ ಜೊತೆ ಮತ್ತೆ ಇನ್ನೂ ಉಪಾಧಿಗಳಿವೆ, ಇಂದ್ರಿಯಗಳು ಪ್ರಾಣಗಳು ಉಪಾಧಿಗಳಿವೆ. ಇವಷ್ಟು ಉಪಾಧಿಗಳನ್ನು ಉಪಾಧಿಗಳು ಎಂದು ಗುರುತಿಸುವುದೇ ನಿರಾಕರಣೆಯ ಸುಂದರವಾದ ಮಾರ್ಗ. ಮಡಿಕೆ ಇದು ಉಪಾಧಿ, ಮಣ್ಣು ಸತ್ಯ, ಮಣ್ಣು ಸತ್ಯ, ಮಡಿಕೆ ಉಪಾಧಿ ಮಾತ್ರ ಅಂತ ಉಪಾಧಿಯನ್ನು ಉಪಾಧಿ ಅಂತ ಗುರುತಿಸಿಬಿಟ್ರೆ ಸತ್ಯ ಏನು ಅನ್ನುವಂಥದ್ದು ಜೊತೆ ಜೊತೆಗೇ ಸ್ಪಷ್ಟವಾಗಿ ಹೋಗ್ತದೆ. ನಮ್ಮ ಅವಿವೇಕದಿಂದಾಗಿ ಮಣ್ಣನ್ನು ಮಡಿಕೆಯನ್ನು ಬೆರೆಸಿಕೊಂಡು ನೋಡಿದಾಗ ಏನಂತ, ಮಣ್ಣಿನ ಮಡಿಕೆ. ಆವಾಗ ಪ್ರಾಕ್ಟಿಕಲಿನ ಹೊಡಿಬೇಕು, ಒಡೆದ ಹೇಳಬೇಕಾಗ್ತದೆ ಅವನಿಗೆ, ಮಾರ ಎಲ್ಲಿದೆ ನೋಡು ಮಡಿಕೆ, ಇರೋದೆಲ್ಲ ಏನು ಮಣ್ಣು. ವೇದಾಂತದಲ್ಲಿ ಈ ಪ್ರಕಾರವಾದ ಪ್ರಾಕ್ಟಿಕಲ್ ಪ್ರಯೋಗ ಮಾಡಲಿಕ್ಕೆ ಎಲ್ಲೂ ಹೇಳಿಲ್ಲ. ಈಗ ಇದು ವಿವೇಚನೆ, ವಿಚಾರ, ಇದು ಆಲೋಚನೆ, ಇದು ಚಿಂತನೆ. ಇದು ಮಣ್ಣಿನ ಮಡಿಕೆ ಅವಿವೇಕದಿಂದ ನಿರ್ಣಿತವಾಗಿದೆ. ಅವಿವೇಕದಿಂದ ನಿರ್ಣಯ ಮಾಡಲ್ಪಟ್ಟಂತಹ ಮಣ್ಣಿನ ಮಡಿಕೆ ವಿವೇಕದಿಂದ ಬೇರ್ಪಡಿಸೋದು. ಹೇಗೆ ಬೇರ್ಪಡಿಸೋದು? ಮಣ್ಣು ಇದಕ್ಕಿರೋ ಒಂದು ಉಪಾಧಿ ಮಡಿಕೆ. ಮಡಿಕೆ ಬರ್ತದೆ ಹೋಗ್ತದೆ, ಮಡಿಕೆ ಹುಟ್ಟುತ್ತದೆ ಸಾಯ್ತದೆ, ಮಡಿಕೆ ವಿಕಾರ ಆಗ್ತದೆ. ಆದರೆ ಮಣ್ಣು ಹೇಗಿದೆಯೋ ಹಾಗೇ ಇದೆ. ಉಪಾಧಿಯ ಬದಲಾವಣೆಗೂ ಉಪಾಧಿಯ ವಿಕಾರಗಳಿಗೂ ಮತ್ತು ಮಣ್ಣಿಗೂ ಏನೂ ಸಂಬಂಧ ಇಲ್ಲ. ಮಡಿಕೆ ಒಡೆದಾಗ ಮಣ್ಣು ಒಡೆದಿಲ್ಲ, ಮಡಿಕೆ ವಿಕಾರಗೊಂಡಾಗ ಮಣ್ಣು ವಿಕಾರಗೊಂಡಿಲ್ಲ. ಅನ್ನುವ ಉಪಾಧಿ ಚಿಂತನೆಯನ್ನು ನಾವು ಸ್ಪಷ್ಟ ಮಾಡಿಕೊಂಡಿದ್ದಾದರೆ ಸಮ್ಯಕ್ ನಿರಾಸೆ, ಸಮ್ಯಕ್ ನಿರಾಸೆ ಏನಾಗ್ತದೆ ಆವಾಗ? ನ ಪರಹ ನ ಜೀವ, ಪರಮಾತ್ಮನೂ ಇಲ್ಲ ಜೀವಾತ್ಮನೂ ಇಲ್ಲ, ದೊಡ್ಡ ಮಡಿಕೆಯೂ ಇಲ್ಲ ಸಣ್ಣ ಮಡಿಕೆಯೂ ಇಲ್ಲ. ಹೋಲ್ ಪ್ರಾಬ್ಲಮ್ ಈಸ್ ಎಷ್ಟು ಜನ್ಮ ಜನ್ಮಾಂತರದ ಅಟ್ಯಾಚ್ಮೆಂಟ್ ಇದೆ ಅಂತಂದರೆ, ಸ್ವಾಮೀಜಿ ಹೇಳಿದಾಗ ಮಡಿಕೆ ಇದೊಂದು ಉಪಾಧಿ ಅಂತ ಅನಿಸ್ತದೆ. ಆದರೆ ಮಜ್ಜಿಗೆ ಕುಡಿಯುವಾಗ, ಹಾಲು ಕುಡಿಯುವಾಗ, ಚಾಯ್ ಕಾಫಿ ಕುಡಿಯುವಾಗ ಇದು ಮಣ್ಣಿನ ಮಡಿಕೆ ಅನ್ನೋದು ಗಟ್ಟಿಯಾಗಿ ಉಳಿತದೆ. ಆ ಉಪಾಧಿಯಲ್ಲಿಯ ಮೋಹ ಬಿಟ್ಟುಕೊಟ್ಟು ಹೋಗುವುದಿಲ್ಲ. ಮತ್ತೆ ಮತ್ತೆ ಮತ್ತೆ ಮತ್ತೆ ಚಿಂತನೆ ಆಗಬೇಕು. ಪುನರಪಿ ಶ್ರವಣಂ ಕುರು, ಮತ್ತೆ ನೀ ಶ್ರವಣ ಮಾಡು. ಸತ್ಯ ಎಂದೂ ಬದಲಾಗುವುದಿಲ್ಲ. ಬದಲಾಗುವುದು ಯಾವುದು? ಅದು ಸತ್ಯ ಅಲ್ಲ. ನೀನು ವಿವೇಕದಿಂದ ಉಪಾಧಿಗಳನ್ನು ನಿರಾಸೆ ಅಂದರೆ ನಿರಾಕರಣೆ, ಹೇಗಪ್ಪ ನರೇಂದ್ರಸ್ಯ ರಾಜ್ಯಂ ಭಟಸ್ಯ ಕೇಟಕಃ. ಭಟ ಅಂದರೆ ಯಾರು? ಸೇವಕ. ನರೇಂದ್ರ ಅಂದರೆ ರಾಜ. ನರೇಂದ್ರಸ್ಯ ರಾಜ್ಯಂ, ರಾಜನ ರಾಜ್ಯವನ್ನು ಮೋಸದಿಂದಲೋ ವಂಚನೆಯಿಂದಲೋ ಯಾವುದೋ ಒಂದು ವಾಮ ಮಾರ್ಗದಿಂದ ಆ ರಾಜ್ಯವನ್ನು ಬೇರೆ ಹೆಸರಿನಲ್ಲಿ ಮಾಡಿಬಿಟ್ರೆ ರಾಜನಾಗುಳಿತಾನೋ ಏನು ಸಾಮಾನ್ಯ ಮನುಷ್ಯನಾಗ್ತಾನೋ? ಸಾಮಾನ್ಯ ಮನುಷ್ಯ. ಇನ್ನು ಭಟ ಸೇವಕ, ಆ ರಾಜನ ಸೇವಕ. ಅವನ ಗುರುತೇನು? ಅವನ ಕೈಲಿರುವಂತಹ ಬಲ್ಲೆ. ಕೇಟಕ, ಕೇಟಕ ಅಂದರೆ ಬಲ್ಲೆ, ಭರ್ಚಿ. ಭರ್ಚಿ ಬೇರೆ, ಭರ್ಚಿ ಅಲ್ಲ, ಬಲ್ಲೆ. ಕೇಟಕ ಬಲ್ಲೆ. ಅವ ಸೇವಕನು ಎಲ್ಲಿವರೆಗೂ ಸೇವಕ ಅಂದ್ರೆ ಅವನ ಗುರುತು ಅವನ ಕೈಯಲ್ಲಿ ಇರೋ ತನಕ. ಆ ರಾಜ್ಯವನ್ನು ತಗೊಂಡಂಗೆ ಇವನ ಬಲ್ಲೆಯನ್ನು ತಗೊಂಡ್ಬಿಟ್ರೆ ಇವನು ಸೇವಕನೋ ಏನು? ಸಾಮಾನ್ಯ ಮನುಷ್ಯ. ಅವನು ಸಾಮಾನ್ಯ ಮನುಷ್ಯ, ಇವನು ಸಾಮಾನ್ಯ ಮನುಷ್ಯ. ರಾಜ್ಯ ಅನ್ನೋ ಉಪಾಧಿಯನ್ನು ಸೇರಿಸಿದಾಗ ರಾಜ ಅನಿಸ್ಕೋತಾನೆ. ಕೈಯಲ್ಲಿ ಕೇಟಕವನ್ನು ಕೊಟ್ಟಾಗ ಏನನ್ಸ್ಕೋತಾನೆ? ಸೇವಕ, ಭಟ ಅನಿಸ್ಕೋತಾನೆ. ಕೇತಕ, ಕೇತಕ. ಈ ಇಲ್ಲೊಂದು ಕಡೆ ಕೇಟಕ ಬರ್ತಾರಲ್ಲ, ಕೇತಕ ಬರ್ತಾರೆ. ಭಟಸ್ಯ ಕೇತಕ, ಕೇಟಕ ಅಲ್ಲ, ಅದು ಕೇತಕನ ಕರೆಕ್ಟ್. ಅಕಸ್ಮಾತ್ ಇಂದ್ರೆ ಕೇಟ ಅಂತಿತ್ತಂದ್ರೆ ಅದು ಖೇತ ಅಂತ ಮಾಡ್ಕೊಳ್ಳಿ. ಕೇತಕ ಈ ಪ್ರಕಾರ ರಾಜನ ರಾಜ್ಯವನ್ನು, ಭಟನ ಕೇತಕವನ್ನು ಬದಿಗೆ ಸರಿಸಿದಾಗ ವಿವೇಕದಿಂದ ಅಲ್ಲಿ ಯಾರು ಉಳಿತಾರೆ? ಸಾಮಾನ್ಯ ಮನುಷ್ಯ. ಇಲ್ಲ ಸ್ವಲ್ಪ ಸ್ವಲ್ಪ ವಿವೇಚನೆ ಮಾಡೋದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ದ್ವಿಪಾತ್ರ ಅಭಿನಯ, ದ್ವಿಪಾತ್ರ ಅಭಿನಯ, ಡಬಲ್ ರೋಲ್. ಈ ವೇಷವನ್ನು ಹಾಕಿಕೊಂಡಾಗ ರಾಜ, ಅದೇ ರಾಜ ಯುದ್ಧದಲ್ಲಿ ತನ್ನ ರಾಜ್ಯವನ್ನು ಕಳ್ಕೊಂಡ ಮೇಲೆ ಹರಿದೋದ ಪೋಷಾಕುಗಳನ್ನು ಹಾಕ್ಕೊಂಡು, ಹರಿದೋದ ಬಟ್ಟೆಗಳನ್ನು ಹಾಕ್ಕೊಂಡು, ಅತ್ಯಂತ ದೈನ್ಯತೆಯಿಂದ ಕೂಡಿದವನಾಗಿ, ದರಿದ್ರನಂತೆ ನಾಲ್ಕು ಡೈಲಾಗ್ಗಳನ್ನು ಹೇಳ್ತಾನೆ. ಆವಾಗ ಅಂತ ಡೈಲಾಗ್ ಹೇಳಿದ್ದ ಯಾವಾಗ? ರಾಜ್ಯವನ್ನು ಇಟ್ಕೊಂಡಾಗ. ಈಗ ದರಿದ್ರನಂತ ಒಂದೆರಡು ಡೈಲಾಗ್ ಹೇಳ್ತಾನೆ. ಮರಳಿ ಸ್ಕ್ರೀನ್ ಹಿಂದೆಗಡೆ ಬಂದ ಮೇಲೆ ಏನು ಮಾಡ್ತಾನ ಆ ಡೈರೆಕ್ಟರು? ಅವರಿಗೆಲ್ಲ ಹೇಳ್ತಾನೆ, ನಾ ಚಲೋತ್ನ್ಯಾಗ ಮಾಡಿದ್ನ್ಯಾ ಅಂತ ಕೇಳ್ತಾನೆ. ಏ ಫಸ್ಟ್ ಕ್ಲಾಸ್ ಎತ್ತು ಬಿಡ್ರಿ, ಏನು ರಾಜ ಅಂದ್ರೆ ರಾಜನ ಆಗಿದ್ದೆ, ಈಗೇನಾಗೇನಿ? ಆವಾಗ ಮಾತ್ರ ರಾಜ ತಾನೆ. ಯಾಕೆ ರಾಜ? ಆ ಪೋಷಾಕ್ ಇತ್ತು, ಆ ಡೈಲಾಗ್ ಇತ್ತು. ಇವ ನಿಜವಾಗಿಯೂ ದರಿದ್ರನಾಗ್ಯಾನೋ ಏನು ದರಿದ್ರ ನಟನೆ ಏನು ಮಾಡಿದಾನೋ? ರಾಜನೂ ಆಗಿಲ್ಲ, ದರಿದ್ರನೂ ಆಗಿಲ್ಲ, ಅವ್ರು ಇಬ್ಬರಿಲ್ಲ, ಒಬ್ಬನೇ. ಇದನ್ನು ನಾವು ಅವನ ಅಂಗಿ ಹರಿದ ಅವನ ಪೋಷಾಕ ಕಿತ್ಕೊಂಡ ನಾವು ಗುರುತಿಸಬೇಕಾಗಿಲ್ಲ. ವಿವೇಚನೆಯಿಂದ ಗುರುತಿಸ್ಬೋದಲ್ವ, ವಿವೇಕದಿಂದ ಗುರುತಿಸ್ಬೋದಲ್ಲ. ಹಾಗೆ ಪರ ಪರ ಅಂದರೆ ಪರಮಾತ್ಮ, ಪರಮಾತ್ಮನ ವೇಷಗಳು, ಜೀವಾತ್ಮನ ವೇಷಗಳು, ಈ ವೇಷಗಳನ್ನು ಬದಿಗೆ ಸರಿಸಿದಾಗ, ಆ ವೇಷಗಳನ್ನು ಇಲ್ಲಿ ಯಾವ ಶಬ್ದದಿಂದ ಪ್ರಯೋಗ ಮಾಡಿದ್ದಾರೆ, ಉಪಾಧಿ, ಈ ಉಪಾಧಿಗಳನ್ನು ಬದಿಗೆ ಸರಿಸಿ ನೋಡಿದಾಗ ನ ರಾಜ ನ ಭಟ, ಹಾಗೆ ನ ಪರಹ ನ ಜೀವ, ಪರಮಾತ್ಮನೂ ಇಲ್ಲ ಜೀವಾತ್ಮನೂ ಇಲ್ಲ. ಹೇ, ಶೂನ್ಯ ಆಗೋಯ್ತ? ಆಗಿಲ್ಲ, ಇದೇ ಏನಿದೆ? ಸತ್ ಸತ್. ಏನು ಸತ್ ಅಂದ್ರೆ ಇದೆ ಅನ್ನೋದು ಇದೆ, ಅದು ಹೋಗದೇ ಇಲ್ಲ. ಇದೆ ಅನ್ನೋದು ಇದೆ, ಆ ಇದೆ ಎನ್ನುವುದರ ಉಪಾಧಿನೇ ಇದೆ ಎನ್ನುವುದರ ಜೊತೆ ಭ್ರಮಿಸಿಕೊಂಡ ಉಪಾಧಿಯೇ ಮಣ್ಣು. ಮಣ್ಣಿನ ಜೊತೆ ಭ್ರಮಿಸಿಕೊಂಡ ಉಪಾಧಿ ಅಂತಂದರೆ ಶರೀರ. ಶರೀರದ ಜೊತೆ ನಮ್ಮತ್ತ ಸೇರಿಸಿಕೊಂಡ ಉಪಾಧಿ ಏನಂತಂದರೆ ಹೆಣ್ಣು ಗಂಡು. ಹೆಣ್ಣು ಗಂಡು ಅನ್ನುವಂತಹ ಉಪಾಧಿ ಜೊತೆ ಮತ್ತೆ ಸೇರಿಸ್ಕೊಂಡಿದ್ದೇನಂತಂದರೆ ಕರ್ತ ಭೋಕ್ತ. ಕರ್ತ ಭೋಕ್ತ ಉಪಾಧಿ ಜೊತೆ ಮತ್ತೆ ಸೇರಿಸ್ಕೊಂಡಿದ್ದೇನು ಅಂತಂದರೆ ಕರ್ಮ, ಕರ್ಮದ ಫಲ. ಅದ್ರ ಜೊತೆ ಮತ್ತೆ ಉಪಾಧಿ ಸೇರಿಸ್ಕೊಂಡಿದ್ದೇನೆಂದರೆ ಫಲಕ್ಕೆ ತಕ್ಕಂತ ಲೋಕಗಳು. ಅದಕ್ಕೆ ಮತ್ತೆ ಉಪಾಧಿ ಸೇರಿಸೋದೇನು ಅಂದರೆ ಪುನರಪಿ ಜನನ ಪುನರಪಿ ಮರಣ. ಇವಷ್ಟು ಉಪಾಧಿಗಳು. ಪಾಪ ತನ್ನ ಪಾಡಿತ ಸುಮ್ಮನೆ ಮಣ್ಣಾಗಿತ್ತು. ಅದಕ್ಕೆ ನಾವು ಅವಿವೇಕದಿಂದ ಒಂದೊಂದು ಸೇರಿಸಿ ಪ್ರಯ ಮಾಡಿ, ಆ ಮಣ್ಣೇ ಪುರುಷ, ಆ ಮಣ್ಣೇ ಕರ್ತ, ಆ ಮಣ್ಣೇ ಭೋಕ್ತ. ಹೀಗಾಗಿ ವಿವೇಚನೆಯಿಂದಲೇ ಬೇರ್ಪಡಿಸಬೇಕು. ಭತ್ತ ಭತ್ತ ಭತ್ತ ಅದರೊಳಗೆ ಶುದ್ಧ ಶುಭ್ರ ಅಕ್ಕಿ ಇರ್ತದೆ. ಆ ಅಕ್ಕಿಯನ್ನು ನಾವು ಬೇರ್ಪಡಿಸ್ತೀವಿ. ಹೆಂಗೆ ಬೇರ್ಪಡಿಸ್ತೀವಿ? ಅದರ ಉಪಾಧಿಗಳಿಂದ ಬೇರ್ಪಡಿಸ್ತೀವಿ. ಅದರ ಉಪಾಧಿ ಏನು? ಹೊಟ್ಟು, ಗೊಳಲಿ. ಹೇಗೆ ಬೇರ್ಪಡಿಸ್ತಾರೆ? ಗಿರಣಿಗೆ ಹಾಕ್ತಾರೆ, ಗಿರಣಿಗೆ ಹಾಕ್ತಾರೆ. ಈಗಿನ ಆಧುನಿಕ ಕಾಲದೊಳಗೆ ಮೊದಲು ಗಿರಣಿಗೆ ಹಾಕ್ತಿದ್ದಿಲ್ಲ, ಒನಕೆ ತಗೊಂಡು ಕುಡ್ತಿದ್ರು, ಧಮ ಧಮ ಕುಡ್ತಿದ್ರು. ಕುಟ್ಟಿ ಕುಟ್ಟಿ ಕುಟ್ಟಿ ಮೇಲಿಂದು ಗೊಳಲಿ ಅಂತಲ್ಲ, ಅದು ಗೊಳಲಿಲ್ಲ ಈ ಕಡೆ ಬರ್ತಿತ್ತು. ಒಳಗೇನು ಉಳಿತಿತ್ತು? ಕೆಂಪಕ್ಕಿ ಉಳಿತಿತ್ತು. ಆರೋಗ್ಯಕ್ಕೆ ತುಂಬ ಶ್ರೇಷ್ಠವಾದದ್ದು, ಆದರೆ ನೋಡಲಿಕ್ಕೆ ಅಸಹ್ಯ. ಹಾಗೆ ನಾವೆಲ್ಲ ಚಂದ ಚಂದ ತಿನ್ನೋರಲ್ವಾ, ರುಚಿ ರುಚಿ ತಿನ್ನೋಂಗಿಲ್ಲ, ನಾವು ಚಂದ ಚಂದ ತಿಂತೀವಿ. ಆದ ಕಾರಣ ಏನು ಮಾಡಿದ್ರು? ಪಾಲಿಶ್ ಅಂತೇಳಿ ಮಾಡಿದ್ರು. ಪಾಲಿಶ್ ಮಾಡಿದಾಗ ಅದು ಒಂದಿಷ್ಟು ಹೋತು. ಯಾವತ್ತು ಏನಂತೀರ ಅದಕ್ಕೆ ಮೇಲೆ? ಏ ತವಡಲ್ಲ, ಹಸ್ಕ್ ಮೇಲೆ ಏನು ಸಿಪ್ಪೆದ ಅದು ಹಸ್ಕ್. ಹಾಂ ಅದು ಹಸ್ಕ್. ಇದು ಏನು? ಬ್ರ್ಯಾನ್. ಬ್ರ್ಯಾನ್ ಇದಕ್ಕೆ ಬ್ರ್ಯಾನ್ ಅಂತಾರೆ. ಕನ್ನಡದವ್ ಏನಂತಾರೆ? ಅಲ್ಲ, ಅದು ಏನು ಮೇಲೆ ಕೆಂಪದು ಇರ್ತದೆ ಕೋಟಿಂಗ್, ಆ ಅಕ್ಕಿ ಮೇಲೆ ಕೆಂಪು ಕೋಟಿಂಗ್ ಇರ್ತದೆ ಪದರ, ಅದಕ್ಕೆ ಏನು ವಿಶಿಷ್ಟವಾದ ಹೆಸರಿದೆ ಅದಕ್ಕೆ. ಇವು ಕನ್ಫ್ಯೂಷನ್ನು, ಹೊಟ್ಟು, ಗೊಳಲಿ, ತೌಡು, ಇವೆಲ್ಲ ಕನ್ಫ್ಯೂಷನ್. ಇವು ಯಾವುದು ಏನಂತ ಯಾರಿಗೂ ಗೊತ್ತಿದೆ, ಎಲ್ಲ ಮಿಕ್ಸ್ ಮಾಡಿತಾರೆ. ನನಗೆ ಅಂತೂ ಕುಟ್ಟಿ ಕುಟ್ಟೇ ಅದನ್ನು ಬೇರೆ ಮಾಡ್ತಾರೆ. ವಿವಿಚ್ಯ ತಂಡುಲಂ ಯಥ ಆತ್ಮಬೋಧ ಆಗಿದೆ ಅಲ್ಲ, ಆತ್ಮಬೋಧ ಆಗಿದೆ ಇಲ್ಲ, ಆತ್ಮಬೋಧದಲ್ಲಿ ಬರ್ತದೆ. ಯಥಾ ತಂಡುಲಂ ವಿವಿಚ್ಯಾತ್, ಹೇಗೆ ಆ ಅಕ್ಕಿಯನ್ನು ಬೇರ್ಪಡಿಸ್ತಾರೋ ಹಾಗೆ ಆತ್ಮನನ್ನು ಈ ಎಲ್ಲ ಉಪಾಧಿ ಕೋಶಗಳಿಂದ ಏನು ಮಾಡಬೇಕು, ಬೇರ್ಪಡಿಸ್ಬೇಕು. ಸ್ವಾಮಿಯನ್ನು ಕುಟ್ಟಿ ಬೇರ್ಪಡಿಸ್ತಾರೆ. ಆದ ಕಾರಣ ನಾವು ಏನು ಮಾಡಬೇಕೀಗ? ನೀನು ನನಗೆ ಕೊಟ್ಟು, ನಾನು ನಿನಗೆ ಕೊಟ್ಟೇನೆ, ಕುಟ್ಟಿ ಕುಟ್ಟಿ ಬೇರ್ಪಡಿಸ್ಲಿಕ್ಕೆ ಏನು ಉಳಿಯೋದೇ ಇಲ್ಲ, ಎಲ್ಲ ಬೇರೆ ಹೋಗ್ಬಿಟ್ಟಿರ್ತಾರೆ. ಇಲ್ಲ, ಹಾಗಾದ್ರೆ ಹೆಂಗೆ? ವಿವಿಚ್ಯಾತ ವಿವೇಕೇನ, ವಿವೇಕದಿಂದ ವಿಚಾರದಿಂದ ಅದನ್ನು ಬೇರ್ಪಡಿಸ್ಬೇಕು. ಆ ವಿಚಾರದಿಂದ ಅದು ಮಿಕ್ಸ್ ಆಗಿದೆ, ವಿಚಾರದಿಂದ ಬೇರ್ಪಡಿಸಿ. ಇಷ್ಟ ಹೇಳೋದು. ಆದ್ದರಿಂದ ಮಧ್ಯಾಹ್ನ ಹೇಳದಂತೆ ವಿಚಾರ ಕರ್ತವ್ಯಂ. ಹೇಗೋ ಈ ರಾಜ್ಯ ಮತ್ತು ರಾಜ ಕೇತಕ ಮತ್ತು ಭಟ ಉದಾಹರಣೆಗಳು, ಹಾಗೆ ಆ ಈ ಜೀವಾತ್ಮ ಪರಮಾತ್ಮ ಅನ್ನುವ ಈ ಉಪಾಧಿಗಳನ್ನು ಬೇರ್ಪಡಿಸಿದಾಗ ನ ಜೀವಾತ್ಮ ನ ಪರಮಾತ್ಮ ಕೇವಲ ಸತ್ ಚಿತ್ತ ಆನಂದ ಚೈತನ್ಯ ಆತ್ಮ. ತತಸ್ತು ತೌ ಲಕ್ಷಣಯಾಸು ಲಕ್ಷ್ಯೌ ತಯೋರಖಂಡೈಕರಸತ್ವಸಿದ್ಧಯೇ ನಾಲಂ ಜಹತ್ಯಾನ ತಥಾ ಜಹತ್ಯಾ ಕಿಂತು ಭಯಾರ್ಥಾತ್ಮಿಕಯೈವ ಭಾವ್ಯಂ ತತಸ್ತು ತೌ ಲಕ್ಷಣಯಾಸು ಲಕ್ಷ್ಯೌ. ತಯೋರಖಂಡೈಕರಸತ್ವಸಿದ್ಧಯೇ ನಾಲಂ ಜಹತ್ಯಾನ ತಥಾ ಜಹತ್ಯಾ ಕಿಂತು ಭಯಾರ್ಥಾತ್ಮಿಕಯೈವ ಭಾವ್ಯಂ. ಏನು ಸಿದ್ಧ ಮಾಡ್ದಂಗೆ ಆಗ್ತದ ನೀವು? ಅವು ಉಪಾಧಿಯವನೋ ಅವು ಏನವನೋ ಅವು ಇರಲಿ ಬಿಡ್ರಿ, ಅವನು ಅವನ್ನು ಬೇರ್ಪಡಿಸೋದ್ರಿಂದ ನೀವು ಏನು ಸಾಧಿಸ್ದಂಗೆ ಆಗ್ತದೆ? ಅಖಂಡ ಏಕರಸತ್ವ, ಅಖಂಡ ಏಕರಸತ್ವ ಸಿದ್ಧಯೇ. ವೆರಿ ಬ್ಯೂಟಿಫುಲ್ ವರ್ಡ್. ಜೀವೇಶ್ವರ ಐಕ್ಯ ಅಂದರೆ ಏನು? ಜೀವಾತ್ಮ ಪರಮಾತ್ಮರ ಐಕ್ಯ ಅಂದರೆ ಏನು? ಅಖಂಡ ಏಕರಸ. ಖಂಡ ಅಂದರೆ ತುಂಡು ಅಂತ ಅರ್ಥ. ಅಖಂಡ ಅಂದರೆ ತುಂಡು ರಹಿತ, ತುಂಡು ರಹಿತ. ಒಂದೊಂದು ಉಪಾಧಿಯು ಕೂಡ ಒಂದೊಂದು ತುಂಡು. ಮೌಂಟ್ ಎವರೆಸ್ಟ್ ಇರಬಹುದು, ಎಷ್ಟೋ ಸಾವಿರ ಅಡಿ ಮೇಲೆ ಅದ ಅಂತ ಹೇಳ್ತಾ ಇರ್ತಾರೆ, 43,000 8,000 8,000+ ಅಷ್ಟು ಅಡಿ ಎತ್ತರ ಇದ್ದಂತಹ ಮೌಂಟ್ ಎವರೆಸ್ಟು ನಾವು ಭಾರಿ ದೊಡ್ಡದು. ವೇದಾಂತ ಹೇಳ್ತದೆ ತುಂಡು. ಯಾಕೆ? ಅದಕ್ಕೆ ಅದರದೇ ಆದಂಥ ಪರಿಮಿತಿ ಇದೆ. ಆಕಾಶದಷ್ಟು ದೊಡ್ಡದು ಬೇರೆ ಅಲ್ಲಲ್ಲ ಅದು. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ. ಅಖಂಡ ಮಂಡಲಾಕಾರ, ಹೇಗೆ ಮಂಡಲಾಕಾರವಾದ ಆಕಾಶವು ಹೇಗೆ ಅಖಂಡವಾಗಿದೆಯೋ ಹಾಗೆ ಯಾವ ಸದ್ಗುರು ನನಗೆ ಚೈತನ್ಯದ ಅರಿವನ್ನು ಮೂಡಿಸ್ತಾ ಇದ್ದಾನೋ ಆ ಚೈತನ್ಯವು ಅಷ್ಟೇ ಅಖಂಡವಾಗಿದೆ. ಇದನ್ನು ಹೇಗೆ ಹೇಳೋದು ನಿಮಗೆ? ಏನ ಚರಾಚರಂ ವ್ಯಾಪ್ತಂ, ಯಾವ ಚೈತನ್ಯದಿಂದೊಡಗೂಡಿ ಚರ ಅಚರಗಳಲ್ಲೆಲ್ಲ ವ್ಯಾಪಿಸಿಕೊಂಡಿದೆಯೋ ಅಂತಹ ಆ ಚೈತನ್ಯ ಅಖಂಡ ಮಂಡಲಾಕಾರಂ. ಅಂದ್ರೇನೋ, ತುಂಡುರಹಿತವಾಗಿದೆ ಆ ಚೈತನ್ಯ. ಆ ಚೈತನ್ಯದಲ್ಲಿ ತುಂಡು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಆಕಾಶವನ್ನು ನಾವು ತುಂಡು ಮಾಡಬಹುದು, ಏಕೆಂತಂದರೆ ಆಕಾಶವು ಸೃಷ್ಟಿತವಾಗುವ ಪೂರ್ವದಲ್ಲಿ ಇದ್ದಿದ್ದಿಲ್ಲ, ಪ್ರಳಯಾನಂತರ ಆಕಾಶವು ಇರಲಿಕ್ಕಿಲ್ಲ. ಆದರೆ ಚೈತನ್ಯವು ಸೃಷ್ಟಿಯ ಪೂರ್ವದಲ್ಲಿಯೂ ಇದೆ, ಪ್ರಳಯಾನಂತರವೂ ಇರ್ತದೆ. ಆ ಚೈತನ್ಯವೇ ನೀನು. ಅದರಿಂದ ಅದಕ್ಕೆ ಅಖಂಡ ಏಕರಸ ಅಂತ ಕರೆದಿದ್ದಾರೆ. ಅಖಂಡ ಏಕರಸ, ಉಪಾಧಿ ಸಹಿತವಾದ ಎಲ್ಲವುಗಳಲ್ಲಿ ಉಪಾಧಿ ರಹಿತವಾದ ಅಖಂಡ ಏಕರಸ, ತುಂಡುರಹಿತವಾದ ಒಂದೇ ಒಂದು ಧಾರಾ ರಾಶಿ, ತುಂಡುರಹಿತವಾದ ಒಂದೇ ಒಂದು ರಾಶಿ. ಏತರ ರಾಶಿ? ಅರಿವಿನ ರಾಶಿ. ನೀರನ್ನು ಸುರಿದಾಗ ತಟ್ಟ ತಟ್ಟ ಅಂತ ಬೀಳಬಹುದು, ಅದು ತುಂಡು ತುಂಡು ತುಂಡು ತುಂಡು. ಆದರೆ ನಾವು ಮಾತಾಡ್ತಾ ಇರೋದು ತುಂಡಲ್ಲ, ಅಖಂಡ ಏಕರಸ. ಅಖಂಡ ಏಕರಸತ್ವ ಸಿದ್ಧಯೇ. ನಮಗೇನು ಸಿದ್ಧ ಮಾಡಬೇಕಾಗಿದೆ? ಅಖಂಡ ಏಕರಸತ್ವ ಅಂದ್ರೇನು? ಅರಿವಿನ ಘನ, ಅರಿವಿನ ಘನ. ಅಲ್ಲಿ ಬಣ್ಣ ಇಲ್ಲ, ಅಲ್ಲಿ ಆಕಾರ ಇಲ್ಲ, ಅಲ್ಲಿ ರೂಪ ಇಲ್ಲ, ಅಲ್ಲಿ ನಾಮ ಇಲ್ಲ, ಅಲ್ಲಿ ಕಾಲ ಇಲ್ಲ, ಅಲ್ಲಿ ದೇಶ ಇಲ್ಲ. ಕಾಲ ಇತ್ತು ಅಂದರೆ ತುಂಡು, ದೇಶ ಇತ್ತು ಅಂದರೆ ತುಂಡು, ಕಾಲ ಬಂಧನವು ಒಂದು ತುಂಡು, ನಾಮ ಇತ್ತಂದರೆ ತುಂಡು, ರೂಪ ಇತ್ತಂದರೆ ತುಂಡು. ಅದು ನಮಗೆ ಸಿದ್ಧ ಮಾಡಬೇಕಾದ್ದು ಅಖಂಡ ಏಕರಸತ್ವ. ಈ ಅಖಂಡ ಏಕರಸತ್ವ ನಿಮಗೆ ಎಲ್ಲಿ ಸಿದ್ಧ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಈ ರಸತ್ವವನ್ನು ನಾವು ತಯೋಹೋ ಅವು ಎರಡರಲ್ಲಿ ನಾವು ಸಿದ್ಧ ಮಾಡಬೇಕಾಗಿದೆ. ಯಾವ ಎರಡವು? ಜೀವಾತ್ಮ ಪರಮಾತ್ಮರಲ್ಲಿ ನಮಗೇನು ಸಿದ್ಧ ಮಾಡಬೇಕಾಗಿದೆ ಅಂದರೆ, ಇರುವುದು ಒಂದೇ ಚೇತನ ರಾಶಿ, ಒಂದೇ ಚೈತನ್ಯದ ರಾಶಿ, ಅರಿವಿನ ರಾಶಿ. ಹೆಂಗೆ ಜಲರಾಶಿ ಅಂತ ಕರೀತೀರಿ, ಧಾನ್ಯದ ರಾಶಿ ಅಂತ ಕರೀತೀರಿ, ಎ ಪಿ ಎಂ ಸಿ ಆರ್ಡ್ ಹೋದಾಗ ಏನ್ರಿ ರಾಶಿ ರಾಶಿ ಕಾಟನ್ ಬಂದದೆ, ಹತ್ತಿ ಬಂದದೆ ಮಾರ್ಕೆಟ್, ಆದರೂ ಅದು ತುಂಡ. ಆದರೆ ಈಗ ನಾವು ಮಾತಾಡ್ತಾ ಇರುವಂಥದ್ದು ಅಖಂಡ ಏಕರಸ ಸಿದ್ಧಯೇ. ಅವ ಎರಡರಲ್ಲಿ, ಯಾವ ಎರಡರಲ್ಲಿ? ಜೀವಾತ್ಮ ಪರಮಾತ್ಮ ಇವರಿಬ್ಬರಲ್ಲಿ ನಾವು ಸಿದ್ಧ ಮಾಡಬೇಕಾದದ್ದು ಅಖಂಡ ಏಕರಸ ರಾಶಿ. ಇದನ್ನು ಭೌತಿಕವಾಗಿ ಆಗಲಿ ವಾಚ್ಯಾರ್ಥದಿಂದಾಗಲಿ ಸಿದ್ಧ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಹೇಗೆ ಸಿದ್ಧ ಮಾಡೋದು? ಲಕ್ಷಣಯ, ಲಕ್ಷ್ಯಾರ್ಥದಿಂದ ಸಿದ್ಧ. ವ್ಯವಹಾರದಲ್ಲಿ ನಾವು ಮಾತಾಡುವ ಮಾತುಗಳಿಗೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂತ ಎರಡು ಭಾಗ ಇರುತ್ತೆ. ವಾಚ್ಯಾರ್ಥ ಹೇಗಿರ್ತದೆ? ಎಲೆ ಮೇಲೆ ಕೂತ್ಕೊಳ್ಳಿ, ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಹೇಳಿಕೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ ಎಲ್ಲ ಕಡೆಗೂ ಕೂಡ ಎಲೆ ಮೇಲೆ ಕೂತ್ಕೊಳ್ಳಿ ಅಂತಲೇ ಹೇಳೋದು. ಎಲೆ ಮೇಲೆ ಹೋಗಿ ನಾವು ಕೂತ್ಕೊಂಡ್ರೆ ತಲೆ ಮೇಲೆ ಬಡಿಸ್ಬೇಕಾ? ಆದರೆ ನಮಗೆ ಅರ್ಥ ಆಗಿಬಿಡ್ತೋ ಎಲೆ ಮೇಲೆ ಕೂತ್ಕೊಳ್ಳಿ ಅಂದ್ರೆ ಏನು? ಊಟಕ್ಕೆ ಎಲ್ಲವೂ ಸಿದ್ಧವಾಗಿದೆ, ಊಟಕ್ಕೆ ಬನ್ನಿ ಅಂತ ಆಹ್ವಾನ ಮಾಡೋದು. ಇದು ಎಲೆ ಮೇಲೆ ಕೂತ್ಕೊಳ್ಳಿ. ಹಾಗಾದರೆ ವಾಚ್ಯಾರ್ಥ ಏನು ತೋರಿಸ್ತದ? ಎಲೆ ಹಾಕಿದ್ದೀವಿ ಎಲೆ ಮೇಲೆ ಕೂತ್ಕೊಳ್ಳ್ರಿ ಅಂತ ವಾಚ್ಯಾರ್ಥ ತೋರಿಸ್ತದ. ಆದ್ರೆ ಲಕ್ಷ್ಯಾರ್ಥ ಏನು ತೋರಿಸ್ತದ? ಲಕ್ಷ್ಯಾರ್ಥ ಬೇರೆನೇ ತೋರಿಸ್ತದ. ಸೊ ಈ ಉಪಾಧಿಗಳಿಂದ ರಹಿತವಾದ ಅಖಂಡ ಏಕರಸವಾದ ಆ ಚೈತನ್ಯದ ರಾಶಿಯನ್ನು ನಾವು ಪ್ರಾಕ್ಟಿಕಲ್ಲಾಗಿ ನೋಡಲಿಕ್ಕೆ ಹೋದ್ರೆ ನಮಗೆ ಸಿಗೋದಿಲ್ಲದು. ನಾವು ಲಕ್ಷ್ಯಾರ್ಥದಿಂದ ನೋಡಬೇಕು. ವಾಚ್ಯಾರ್ಥವನ್ನು ನಾವು ಬದಿಗಿರಿಸಿ ಲಕ್ಷ್ಯಾರ್ಥದಿಂದ ನೋಡಬೇಕು. ಅದಕ್ಕಾಗಿ ನಮಗಿರುವ ಮಹಾವಾಕ್ಯ ತತ್ ತ್ವಂ ಅಸಿ. ಈ ತತ್ ತ್ವಂ ಅಸಿ ಅನ್ನುವಂತಹ ಮಹಾವಾಕ್ಯ, ತತ್ಪದ ಈಶ್ವರ, ತ್ವಂಪದ ಜೀವಾತ್ಮ. ಇಲ್ಲಿ ನೋಡಿ, ಈಗ ಈಶ್ವರ ಶಬ್ದ ಉಪಯೋಗ ಮಾಡಿದ್ದಾರೆ. ಈಗ ಈ ಈಶ್ವರ ಶಬ್ದವನ್ನು ಏನು ಅರ್ಥ ಮಾಡ್ಕೋತೀರಿ? ಸಚ್ಚಿದಾನಂದ ಆತ್ಮ ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗುವುದು. ಈಗ ಸಚ್ಚಿದಾನಂದ ಆತ್ಮನಿಗೆ ಉಪಾಧಿಗಳೇ ಇಲ್ಲ. ಈಗ ನಾವು ಉಪಾಧಿಸ್ಥ ಈಶ್ವರನನ್ನು ನಾವು ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ಹಾಗಾದರೆ ಉಪಾಧಿರಹಿತವಾದ ಆತ್ಮ ಅದು ಇಲ್ಲಿ ವಿಷಯ ಅಲ್ಲ. ಉಪಾಧಿ ಸಹಿತವಾದ ಈಶ್ವರ ಯಾರವನು? ಉಪಾಧಿ ಸಹಿತವಾದ ಈಶ್ವರ ಮಾಯಾ. ಮಾಯಾ ಉಪಾಧಿ ಸಹಿತವಾದ ಈಶ್ವರ, ಅದೇ ಈಶ್ವರನನ್ನು ತಿಳಿದ ನಂತರವೂ ಕೂಡ ಆತ್ಮ ಅನ್ನೋ ಶಬ್ದವನ್ನೇ ಈಶ್ವರ ಅಂತಲೂ ಸಂಬೋಧನೆ ಮಾಡ್ತೀವಿ. ಆತ್ಮ ಅನ್ನೋ ಶಬ್ದವನ್ನು ಕೂಡ ಈಶ್ವರ ಅಂತ ನಾವು ಸಂಬೋಧನೆ ಮಾಡ್ತೀವಿ. ಆ ಕಾಂಟೆಕ್ಸ್ಟ್ನೊಳಗೆ ಏನರ್ಥ? ಸಚ್ಚಿದಾನಂದ ಆತ್ಮ. ಇಲ್ಲೇನರ್ಥ? ಸೃಷ್ಟಿಕರ್ತ ಈಶ್ವರ ಅನ್ನುವ ಅರ್ಥ. ಯಾಕೆ ಸೃಷ್ಟಿಕರ್ತ ಮಾಯೆಯನ್ನು ತನ್ನ ಸಹಾಯಕ್ಕೆ ತೆಗೆದುಕೊಂಡಿದ್ದಾನೆ? ಇದರಿಂದಾಗಿ ಏನು ಲಭ್ಯ ಆಯಿತು ಅವನಿಗೆ? ಮಾಯೆಯ ಸಹಾಯವನ್ನು ತೆಗೆದುಕೊಂಡಿದ್ದರಿಂದಾಗಿ ಅವನಿಗೆ ಉಪಾದಾನವೂ ಲಭ್ಯವಾಯಿತು, ನಿಮಿತ್ತವೂ ಲಭ್ಯವಾಯಿತು. ಈ ಉಪಾದಾನ ನಿಮಿತ್ತವು ಎರಡು ಲಭ್ಯವಾಗಿದ್ದರಿಂದಾಗಿ ತನ್ನ ಸೃಷ್ಟಿಯನ್ನು ತನಗೆ ಹೇಗೆ ಬೇಕೋ ಹಾಗೆ ತಾನು ಮಾಡಿಕೊಂಡು ತಾನೇ ಆ ಸೃಷ್ಟಿಯಲ್ಲಿ ಇದ್ದಾನೆ ಅನ್ನುವ ಸಿದ್ಧಾಂತವನ್ನು ಸಿದ್ಧ ಮಾಡಲಿಕ್ಕೆ ಸುಲಭ ಆಯಿತು. ಈ ಉಪಾಧಿಗಳನ್ನು ನಾವು ಭೇದ ಹೇಗೆ ಅಂತ ವಿವೇಕದಿಂದ ಭೇದಿಸಬೇಕು. ಏನು ವಿವೇಕ? ಲಕ್ಷ್ಯಾರ್ಥದಿಂದ ಭೇದಿಸಬೇಕು. ಈಗ ಹೇಗಿದೆ ಲಕ್ಷ್ಯಾರ್ಥ? ಲಕ್ಷ್ಯಾರ್ಥ ಹೇಗಿದೆ? ಮೂರು ರೀತಿಯಲ್ಲಿ ಇದೆ. ಜಹಲ್ ಲಕ್ಷಣ, ಅಜಹಲ್ ಲಕ್ಷಣ, ಜಹಲ್ ಅಜಹಲ್ ಲಕ್ಷಣ. ಬರ್ಕೊ. ಜಹಲ್ ಲಕ್ಷಣ ಅಂತಂದರೆ ತ್ಯಾಗ ಮಾಡೋದು. ಅಜಹಲ್ ಲಕ್ಷಣ ಅಂತಂದರೆ ಇಟ್ಕೊಳ್ಳೋದು. ಜಹಲ್ ಅಜಹಲ್ ಲಕ್ಷಣ ಅಂದರೆ ಸ್ವಲ್ಪ ತ್ಯಾಗ ಮಾಡೋದು, ಸ್ವಲ್ಪ ಇಟ್ಕೊಂಡು. ಅಲ್ಪ ಸ್ವಲ್ಪ ತ್ಯಾಗ, ಅಲ್ಪ ಸ್ವಲ್ಪ ಇಟ್ಕೊ. ಗಂಗಾಯಾಂ ಗ್ರಾಮಂ ಅಸ್ತಿ. ಏನು ಹೇಳ್ತದೆ? ಗಂಗಾಯಾಂ ಗ್ರಾಮಂ ಅಸ್ತಿ, ಗಂಗೆಯಲ್ಲಿ ಗ್ರಾಮವು ಇದೆ. ಏನು ಅರ್ಥ ಮಾಡಿಕೊಂಡ್ರು ನೀವೀಗ? ಗಂಗೆಯಲ್ಲಿ ಗ್ರಾಮ ಇದೆ ಅಂತಂದ್ರೆ ಎಂದರೆ ಇರಲಿಕ್ಕೆ ಸಾಧ್ಯವೇ? ಮತ್ತೆ ಹೆಂಗೆ ಅರ್ಥ ಮಾಡಿಕೊಂಡ್ರಿ? ಆ ಗಂಗಾನ ಬಿಟ್ಟ ಬಿಡ್ರಿ, ಗಂಗಾನ ಬಿಟ್ಟ ಬಿಡ್ಬೇಕು ನೀವು. ಮತ್ತೆ ಎಲ್ಲಿರ್ಬೇ? ದಡದಲ್ಲಿ, ದಡದಲ್ಲಿ ಗ್ರಾಮವು ಇದೆ. ಇದಕ್ಕೆ ಜಹಲ್ ಲಕ್ಷಣ ಅಂತ. ಈಗ ಬಿಟ್ಟ ಬಿಟ್ಟು ನೋಡಿ, ಆ ಗಂಗೆಯ ಸುದ್ದಿನೇ ಇಲ್ಲ ನಿಮಗೆ. ದಡ, ದಡದಲ್ಲಿ ಗ್ರಾಮ ಇದೆ, ತಟದಲ್ಲಿ ಗ್ರಾಮ ಇದೆ. ವೆರಿ ಗುಡ್. ಇನ್ನೊಂದು ಅಜಹಲ್ ಲಕ್ಷಣ, ದಾಡಿ ಮಾತಾಡ್ತಾ ಇದೆ. ಕಪ್ಪು ಜೋರಾಗಿ ಓಡ್ತಾ ಇದೆ. ಕಪ್ಪು ಬಣ್ಣ ಜೋರಾಗಿ ಓಡ್ತಾ ಇದೆ, ದಾಡಿ ಮಾತಾಡ್ತಾ ಇದೆ, ಸಿಗರೇಟ್ ಬರ್ತಾ ಇದೆ. ಇಲ್ಲೊಂದು ಸ್ಲೈಡ್ ಶೋ ಹಾಕಬೇಕು. ಸಿಗರೇಟ್ ಉದಾಹರಣೆ ಕೊಟ್ಟಾಗ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಅಂತ ಕೊಡ್ತಾರೆ. ಇಲ್ಲ ಮೂರ್ಖತನ ಏನಿವೆ. ಸೊ ಸಿಗರೇಟ್ ಬರ್ತಾ ಇದೆ, ದಾಡಿ ಮಾತಾಡ್ತಾ ಇದೆ. ಇಲ್ಲಿ ಏನು ಅರ್ಥ ಮಾಡಿಕೊಂಡ್ರಿ? ಏನು ಅರ್ಥ ಮಾಡಿಕೊಂಡ್ರಿ? ಇಲ್ಲ ಇಲ್ಲ, ನಾವೇನು ಮಾಡಿದ್ವಿ ಅಂದರೆ ಅಜಹಲ್ ಲಕ್ಷಣ, ನಾವು ಏನು ಬಿಟ್ಕೊಂಡಿದ್ವಿ ಸೇರಿಸಿ ನಾವು ಗುರುತು ಹಿಡಿದೇವೆ. ಆ ಪ್ರಶ್ನೆ ಬೇರೆ, ಅದು ಏನು ಬಿಟ್ಕೊಡ್ಲಿಲ್ಲ ಅನ್ನೋದು ಮುಖ್ಯ. ಅಲ್ಲಿ ಬಿಟ್ಟು ಕೊಟ್ಟಿವಿ ಅನ್ನೋದು ಮುಖ್ಯ. ಇಲ್ಲಿ ಏನು ಬಿಟ್ಟು ನೋಡಿ, ದಾಡಿ ಬಿಟ್ಕೊಡ್ಲಿಲ್ಲ, ದಾಡಿ ಮಾತಾಡ್ತಾ ಇದೆ ಅರ್ಥೇನು? ಯಾರು ಮಾತಾಡ್ತಾ ಇದ್ದಾರೋ ದಾಡಿ ಬಿಟ್ಟವ್ರು ಮಾತಾಡ್ತಾ ಇದ್ದಾರೆ. ಸಿಗರೇಟ್ ಬರ್ತಾ ಇದೆ ಅಂದರೆ ಯಾರ ಕೈಯಲ್ಲಿ ಸಿಗರೇಟ್ ಇದೆಯೋ ಅವರು ಬರ್ತಾ ಇದ್ದಾರೆ. ಬಿಟ್ಕೊಡ್ಲಿಲ್ಲ, ಹಿಡ್ಕೊಂಡಿದ್ದೆ. ಅದು ಅಜಹಲ್ ಲಕ್ಷ. ಈಗ ಇನ್ನೊಂದಿದೆ ಉದಾಹರಣೆ, ಜಹಲ್ ಅಜಹಲ್ ಲಕ್ಷ. ಕನ್ನಡದಲ್ಲಿ ಬಿಟ್ಟ ಲಕ್ಷಣ, ಬಿಡದ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ. ಜಹಲ್ ಅಜಹಲ್ ಲಕ್ಷಣ ಇದು ಹೇಗಿರ್ತದೆ? ಓ ಅವರೇ ಇವರು, ಸೋಯಂ ದೇವದತ್ತ. ಅವತ್ತು ಮಲಗುಂದ ಗ್ರಾಮದಲ್ಲಿ ಏನಿನ್ನ ಹೆಸರು? ಬಸವರಾಜ. ಈ ಬಸವರಾಜ ನಮ್ಮ ಫೆಬ್ರವರಿ ಫಂಕ್ಷನ್ ಟೈಮ್ನೊಳಗೆ ಎದುರಿಗೆ ಬಂದು ನಿಂತುಬಿಟ್ಟ. ಆಳು ದೊಡ್ಡ ಆಳು, ನೋಡಲಿಕ್ಕೆ ಸರಿಯಾಗಿ ಬೆಳೆದ್ಬಿಟ್ಟಾನೆ. ಸಮಾಜ ಸೇವೆಯಲ್ಲಿ ಸಾಕಷ್ಟು ಪಳಗಿದ್ದಾನೆ. ಎದುರು ಬಂದು ನಿಂತುಬಿಟ್ಟ. ಸಹಜವಾಗಿ ಕೇಳೋಪ್ಪ, ಯಾರಪ್ಪ ನೀನು ಅಂತ ಕೇಳಿ. ಸ್ವಾಮೀಜಿ ನಾನು ನಿಮ್ಮ ಶಿಷ್ಯ ಅಂದ. ಅಲ್ಲಿ ನನ್ನ ಶಿಷ್ಯರು ಯಾರು ಹಿಂಗೆ ಬೆಳೆದಿಲ್ಲಲ್ಲೋ, ಹಿಂಗೆ ಬೆಳೆದಿಯಾ? ಹೌದು ಸ್ವಾಮೀಜಿ, ನಾನು ನಿಮ್ಮ ಆಶ್ರಮದೊಳಗೆ ಇದ್ದು ಕಲ್ತೀನಿ, ಇದೇ ಆಶ್ರಮದೊಳಗನಾಗಿದ್ದೀನಿ ಅಂದ. ಯಾರಪ್ಪ, ಯಾವಾಗಿದ್ದೀಯಪ್ಪ ನೀನು ಅಂದೆ. ನೀವು ಹಂಗೆ ಮಾಡಿದ್ದಿರಿ ನೋಡ್ರಿ, ಆವಾಗ ಮಕ್ಕಳನ್ನ ಇಟ್ಕೋತಿದ್ರು ನೋಡ್ರಿ, ನಾವು 30-40 ಮಕ್ಕಳಿದ್ವಿ ಆವಾಗ. ಆವಾಗ ನಾನು ಇದ್ದೀರಿ, ಅದೇ ಬ್ಯಾಚನಾಗಿ ನಾನು ಇದ್ದೆ. ಆಮೇಲೆ ನಿನ್ನ ಹೆಸರು ಏನಪ್ಪ? ಹಿಂಗೆ ಮುಂದೆ ಶುರು ಆಯ್ತು ನೋಡ್ರಿ, ಒಂದು ತಾಸು ಅರ್ಧ ತಾಸು ತಲೆ ಗುಯ್ಯೋ, ಯಾವಾಗಿದ್ನಪ್ಪ ಏನಿದ್ದ. ಆಮೇಲೆ ಕೇಳಿದೆ, ನಿನ್ನ ಹೆಸರನ್ನ ಮ್ಯಾನೇಜರ್ ಒಬ್ರು ಇದ್ದರು ಬಸವರಾಜ್ ಅಂತ, ಆವಾಗಿನೋ ಅಂತ. ಹೌದ್ರಿ ಅಂದ. ಅಲ್ಲ ಇವನೇ ಅಂದೆ ನಾ. ಏನು ಅವನೇ ಹೆಂಗ್ರಿ ಆಗ್ತದೆ? ಆ ಹುಡುಗ ಸಣ್ಣ ಇದ್ದ, ಇಷ್ಟ ಇದ್ದ, ಅವ ಇವ ಹೆಂಗಾಗ್ತಾನೆ? ಇವ ದಪ್ಪಿದ್ದಾನೆ, ಎತ್ತರಿದ್ದಾನೆ. ಅವ ಲಂಡ್ ಚೆನ್ನ ಹಾಕೋದಿದ್ದ, ಇವ ಶಿಸ್ತಾಗಿ ಜೀನ್ ಪ್ಯಾಂಟ್ ಎಲ್ಲ ಹಾಕೊಂಬರ್ತಾನೆ. ಅವ ಇವ ಹೆಂಗಾಗ್ತಾನೆ? ಇವ ಹೆಂಗಾಗ್ತಾನೆ? ಆಗ್ತಾರ ಉಪಾಧಿ ಬಿಟ್ಕೊಟ್ಟು ನೋಡ್ಬೇಕು, ಉಪಾಧಿ ಬಿಟ್ಕೊಟ್ಟು ನೋಡ್ಬೇಕು. ಆದರೆ ಅವನನ್ನು ಬಿಡಬಾರ್ದು, ಅರ್ಥ ಮಾಡ್ಕೊಂಡ್ರಿ? ಉಪಾಧಿ ಬಿಡಬೇಕು, ಆದರೆ ಅವನನ್ನು ಬಿಡಬಾರ್ದು. ಅಲ್ಲೇನಾಗ್ತ ಹೇಳ್ರಿ, ಸಿಗರೇಟ್ ಬರ್ತಾ ಇದೆ, ಸಿಗರೇಟು ಹಿಡ್ಕೊಂಡ್ವಿ, ಬರ್ತಾ ಇರೋರ್ನು ಹಿಡ್ಕೊಂಡ್ವಿ. ಇಲ್ಲಿ ಹಂಗಲ್ಲ, ಎಲ್ಲಾನು ಬಿಡಬೇಕು, ಅವನ ಹಿಡ್ಕೋಬೇಕು. ಆವಾಗ ಓ ಅವನೇ ಇವನು. ಇದಕ್ಕೆ ಜಹಲ್ ಅಜಹಲ್ ಲಕ್ಷಣ ಅಂತ ಕರೀತಾರೆ. ಇನ್ನೊಂದು ಪ್ರಕ್ರಿಯೆ ಶಬ್ದ ಭಾಗತ್ಯಾಗ ಲಕ್ಷಣ ಅಂತ ಕರೀತಾರೆ, ಕನ್ನಡದಲ್ಲಿ ಬಿಟ್ಟು ಬಿಡದ ಲಕ್ಷಣ ಅಂತ ಕರೀತಾರೆ. ಈ ಪ್ರಕಾರವಾಗಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಏನಂತಂದರೆ, ಲಕ್ಷಣಯಾ ಬರೀ ಜಹಲ್ ಲಕ್ಷಣದಿಂದ ಮಾತ್ರ ಸಾಧ್ಯ ಇಲ್ಲ, ಬರೀ ಅಜಹಲ್ ಲಕ್ಷಣದಿಂದ ಮಾತ್ರ ಸಾಧ್ಯ ಇಲ್ಲ, ಕಿಂತು ಹೇಗೆ ಸಾಧ್ಯ ಇದೆ ಅಂತಂದರೆ, ಜಹಲ್ ಅಜಹಲ್ ಲಕ್ಷಣ ಬಿಟ್ಟು ಬಿಡದ ಲಕ್ಷಣದಿಂದ ಸಾಧ್ಯ ಇದೆ. ಆವಾಗ ಏನಾಗ್ತದೆ, ಅರ್ಥವು ಸರಿ ಹೊಂದಿ ಬರ್ತದೆ. ಏನಂಥೇಳಿ, ಪರಬ್ರಹ್ಮ ಆತ್ಮ, ಅದು ಜೀವಾತ್ಮನೂ ಅಲ್ಲ, ಅದು ಪರಮಾತ್ಮನೂ ಅಲ್ಲ, ಅದು ಅಖಂಡ ಏಕರಸ ಆತ್ಮ ಅನ್ನೋದು ಸಿದ್ಧವಾಗುತ್ತದೆ. ನಿಧಾನವಾಗಿ ನಾವು ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ದೇವೆ. ಸ ದೇವ ದತ್ತೋಯಮಿತಿಹ ಚೈಕತಾ, ಸ ದೇವ ದತ್ತಃ ಅಯಮಿತಿಹ ಚೈಕತಾ, ವಿರುದ್ಧ ಧರ್ಮಾಂಶಂ ಅಪಾಸ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯೇ ವಿರುದ್ಧ ಧರ್ಮಾನುಭಯತ್ರ ಹಿತ್ವಾ ಸದೇವ ದತ್ತೋಯಮಿತಿಹ ಚೈಕತಾ ವಿರುದ್ಧ ಧರ್ಮಾಂಶಮಪಾಸ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯೇ ವಿರುದ್ಧ ಧರ್ಮಾನುಭಯತ್ರ ಹಿತ್ವಾ. ಜಯ ರಘುನಂದನ ಜಯ ಜಯ ರಾಮ, ಜಯ ರಘುನಂದನ ಜಯ ಜಯ ರಾಮ. ಜಯ ಜಗಜನನಿ ಜಾನಕಿ. ಜನನಿ ಜಾನಕಿ ಜಯ ರಘುನಂದನ.